ಸಾವಿರ ಸಾವಿರ ಚಪ್ಪಾಳೆ. ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ. ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದ್ರೆ ನಿನ್ನ ಡೇಟಾ ತಕ್ಷಣ ಕದೋಯ್ತು ಅಂದ್ರೆ ಡಿಜಿಟಲ್ ರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರೆ ಹಿಡಿಸ್ತಾರೆ. ರಿವಾರ್ಡ್ ಪಾಯಿಂಟ್ ನಲಾಲ ತೋರಿಸ್ತಾರೆ. ನಿನ್ನ ದುಡಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆ ಎಂದಿರಿ, ಸುರಕ್ಷಿತವಾಗಿರಿ. ನಾವು ನೆಟ್ಟಾಗಿದ್ದರೆ ಲೋಕ ನೆಟ್ಟಾಗಿರ್ತದೆ. ಆತ್ಮೀಯ ಕೇಳುಗರೆ, ಮನುಷ್ಯನ ಜೀವನದಲ್ಲಿ ಆರೋಗ್ಯ ಬಹಳ ಮುಖ್ಯ. ಆರೋಗ್ಯವೇ ಭಾಗ್ಯ. ಈ ಆರೋಗ್ಯವನ್ನ ಹೇಗೆ ಕಾಯ್ದುಕೊಳ್ಳಬೇಕು? ಉತ್ತಮ ಆರೋಗ್ಯಕ್ಕೆ ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡುತ್ತೆ. ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ. ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಪ್ರಯುಕ್ತ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಲೆ ಶಿವಮೊಗ್ಗ, ಇದರ ಮುಖ್ಯಸ್ಥರಾದ ಕೃಷಿ ವಿಸ್ತರಣಾ ಘಟಕ ಕತ್ಲಗೆರೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆಯ ಡಾ ಗಂಗಪ್ಪ ಗೌಡ ಬಿರದಾರ್ ವಿಸ್ತರಣಾ ಮುಂದಾಳು ಅವರಿಂದ ಸಂದೇಶವನ್ನ ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಎಲ್ಲ ಕೇಳುವವರಿಗೆ ನನ್ನ ನಮಸ್ಕಾರಗಳು. ಎಲ್ಲ ಕರ್ನಾಟಕ ರಾಜ್ಯದ ಹಾಗೂ ಭಾರತ ದೇಶದ ಎಲ್ಲ ರೈತ ಬಾಂಧವರಿಗೆ ರಾಷ್ಟ್ರೀಯ ರೈತ ದಿನಾಚರಣೆ, ಕೃಷಿಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ನಾನು ಡಾಕ್ಟರ್ ಗಂಗಪ್ಪಗೌಡ ಬಿರಾದರ್, ಮುಖ್ಯಸ್ಥರು ವಿಸ್ತರಣಾ ಶಿಕ್ಷಣ ಘಟಕ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕತ್ತಲಗೆರೆ. ಈ ಒಂದು ಕತ್ತಲಗೆರೆ ಸಂಶೋಧನಾ ಕೇಂದ್ರವು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇದರಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು, ದಾವಣಗೆರೆ ಜಿಲ್ಲೆಯಲ್ಲಿ ರೈತರಗಾಗಿ ಇರತಕ್ಕಂಥ ತಂತ್ರಜ್ಞಾನಗಳನ್ನ ಸಂಶೋಧನಾದಲ್ಲಿ ಕೈಗೊಂಡ ಹಲವಾರು ಚಟುವಟಿಕೆಗಳನ್ನು ರೈತರಿಗೆ ತರಬೇತಿಗಳ ಮೂಲಕ ಮಾಹಿತಿಯನ್ನು ನೀಡುವುದು, ಪ್ರಾತ್ಯಕ್ಷಿಕಗಳ ಮೂಲಕ ಅದರ ಪರಿಣಾಮವನ್ನು ಫಲಿತಾಂಶಗಳನ್ನು ರೈತರಿಗೆ ಮನವರಿಕೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹೊಸ ಹೊಸ ತಂತ್ರಜ್ಞಾನಗಳನ್ನು, ರೈತರ ಆದಾಯವನ್ನು ದ್ವಿಗುಣ ಮಾಡಲಿಕ್ಕೆ ಇರತಕ್ಕಂಥ ತಂತ್ರಜ್ಞಾನಗಳನ್ನ ಹಾಗೂ ರೈತರ ಆರೋಗ್ಯ, ಮಣ್ಣಿನ ಆರೋಗ್ಯ ಇವ ಕಾಪಾಡೋ ನಿಟ್ಟಿನಲ್ಲಿ ಸಾಕಷ್ಟು ತರಬೇತಿಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ವಿಶೇಷ, ಚೌಧರಿ ಚರಣ್ ಸಿಂಗ್ ಏನು ನಮ್ಮ ಭಾರತ ದೇಶದ 5ನೇ ಪ್ರಧಾನಮಂತ್ರಿಯಾಗಿ 1979 ಅವರು ಕೇವಲ 6 ತಿಂಗಳ ಅಷ್ಟೇ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ರು ಕೂಡ ಅವರ ಒಂದು ಕೊಡುಗೆ ರೈತರ ಅಭಿವೃದ್ಧಿಗಾಗಿ, ರೈತರ ಕಲ್ಯಾಣಕ್ಕಾಗಿ ಸಾಕಷ್ಟು ಇದೆ ಅಂತಕ್ಕಂಥದ್ದು ಈ ಒಂದು ರೈತ ದಿನಾಚರಣೆಯನ್ನು ಅವರ ಹುಟ್ಟುಹಬ್ಬ ದಿನವಾದ December 23 ಸ್ಮರಣಾರ್ಥಕವಾಗಿ ಆಚರಣೆ ಮಾಡ್ತಕ್ಕಂಥದ್ದು ನಮಗೆಲ್ಲರಿಗೂ ಅರ್ಥವಾಗಬೇಕಾಗಿರೋದು ಏನಂದರೆ, ಎಷ್ಟು ಕೊಡುಗೆಗಳನ್ನ ರೈತರ ಕಲ್ಯಾಣಕ್ಕಾಗಿ, ಕೃಷಿ ಅಭಿವೃದ್ಧಿಗಾಗಿ ಅವ್ರು ನೀಡಿರ್ತಾರಕ್ಕಂತ ಹೇಳಿ ಇವತ್ತಿನ ದಿನ ನಾವು ಅದನ್ನು ನೆನೆಸಬೇಕಾಗತ್ತೆ. ಅಂಥ ಒಂದು ಮಹಾನ್ ಪ್ರಧಾನಮಂತ್ರಿಯವರ ಒಂದು ಸವಿನೆನಪನ್ನ ಭಾರತ ದೇಶ ಇವತ್ತಿನ ದಿನ ನವದೆಹಲಿಯಲ್ಲಿ ಕಿಸಾನ್ ಘಾಟ್ ಅಂತ ಹೇಳಿ ಅವರೊಂದು ನಿಧನ ನಂತರ ಸ್ಮಾರಕವನ್ನು ಕಟ್ಟಿ ಅದಕ್ಕೆ ಕಿಸಾನ್ ಘಾಟ್ ಅಂತ ಹೇಳಿ ಕೂಡ ಹೆಸರಿಟ್ಟಿರುವಂಥದ್ದು. ಅವರು ಏನು ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ಹಾಗೂ ಸಚಿವರಾಗಿದ್ದಾಗ ಸಾಕಷ್ಟು ಏನು ರೈತರು ಸಾಲಬಾಧೆಯಿಂದ ನಡತಕ್ಕಂಥ ವಿಚಾರಗಳನ್ನ ನೋಡಿ ಹಳ್ಳಿಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಂದರೆ ಕೃಷಿ ಅಭಿವೃದ್ಧಿ ಆಗಬೇಕು, ಹಾಗೆ ರೈತರು ಸಾಲ ವಿಮೋಚನೆಯಿಂದ ಹೊರಬರಬೇಕಂಥೇಳಿ ಹೊಸ ಹೊಸ ಸುಧಾರಣೆಗಳನ್ನು ಮಸೂದೆಗಳನ್ನು ನಮ್ಮ ರೈತರ ಕಲ್ಯಾಣಕ್ಕಾಗಿ ಕೃಷಿ ಅಭಿವೃದ್ಧಿಗಾಗಿ ನೀಡಿರುವಂಥದ್ದು ಶ್ಲಾಘನೀಯ. ಹಾಗೂ ಇವತ್ತಿನ ನಾವೊಂದು ಸ್ಮರಣಾರ್ಥವಾಗಿ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ದಿನವಾದ ಡಿಸೆಂಬರ್ 23ನ್ನ ರೈತರ ದಿನಾಚರಣೆ ಅಂತೇಳಿ ಕರಿತೇವೆ. ಅವರನ್ನು ಕೂಡ ರೈತರ ಚಾಂಪಿಯನ್ ಅಂತ ಹೇಳಿ ನಾವು ಕರಿತಾ ಇದ್ದೇವೆ. ಹಾಗಾಗಿ ಇವತ್ತು ದಿನ 1970-80 ಭಾರತ ದೇಶ ಇವತ್ತು 2025 ನಾವು ಹಲವಾರು ಸಾಧನೆಗಳನ್ನು ಮಾಡ್ತಾ 50 ಮೆಟ್ರಿಕ್ ಆಹಾರ ಧಾನ್ಯಗಳನ್ನ ಉತ್ಪಾದನೆ ಮಾಡತಕ್ಕಂಥ ಭಾರತ ದೇಶ ಇವತ್ತು 350-360 ಮೆಟ್ರಿಕ್ ಟನ್ ಅಷ್ಟು ಆಹಾರ ಉತ್ಪಾದನೆ ಮಾಡಿ ಏನು ಆಹಾರ ಭದ್ರತೆ ನಮ್ಮ ಕೊರತೆ ಇತ್ತು ಮುಂಚೆ, ಆ ಭದ್ರತೆಯನ್ನ ಇವತ್ತು ದಾಟಿ ಬೇರೆ ದೇಶದಕ್ಕೂ ಕೂಡ ರಫ್ತನ್ನು ಮಾಡತಕ್ಕಂಥ ಮಟ್ಟಿನಲ್ಲಿ 5-6 ಪಟ್ಟು ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಿಸಿ ಇವತ್ತು ಭಾರತ ದೇಶ ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿ ನಿಂತಿರೋದು ಇದಕ್ಕೆ ರೈತ ಹಾಗೂ ಕೃಷಿ ಭಾರತ ದೇಶದ ಬೆನ್ನೆಲುಬು ರೈತ. ಹಾಗಾಗಿ ಕೃಷಿಯಲ್ಲಿ ಆಗ್ತಕ್ಕಂಥ 1% ಬೆಳವಣಿಗೆ ನಮ್ಮ ಸೇವಾ ವಲಯದಲ್ಲಿ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ 16%-30% ವರೆಗೆ ಆರ್ಥಿಕತೆಗೆ ಒಂದು ಬೆಂಬಲವಾಗಿ ನಿಂತರು ಕೇವಲ ಕೃಷಿಯಲ್ಲಿ ಆದಂಥ ಒಂದು ಬದಲಾವಣೆ. ಕೃಷಿಯಲ್ಲಿ 1% ಅಭಿವೃದ್ಧಿ ಆಗಲೇ ಇಲ್ಲ ಅಂದರೆ 8-10% ಮ್ಯಾನುಫ್ಯಾಕ್ಚರ್ ವಲಯದಲ್ಲಿ, 16-25% ಸೇವಾ ವಲಯದಲ್ಲಿ ನಾವು ಆರ್ಥಿಕತೆಯಿಂದ ನಷ್ಟವನ್ನು ಭರಿಸಬೇಕಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಭಾರತ ಇದು ಸಾಕಷ್ಟು ಯೋಜನೆಗಳನ್ನ ರೈತರಿಗಾಗಿ ತಂದಿದೆ. ಹಾಗಾಗಿ ನಾವು ಇವತ್ತಿನ ಮುಖ್ಯವಾಗಿ ರೈತರು ಗಮನಿಸಬೇಕಾಗಿದ್ದು ಏನಂತಂದ್ರೆ ಮಣ್ಣಿನ ಆರೋಗ್ಯ ಮತ್ತು ನಮ್ಮ ಆರೋಗ್ಯ. ಸೊ ಹಾಗಾಗಿ ಮಣ್ಣಿನ ಆರೋಗ್ಯವನ್ನ ಹೆಚ್ಚಿಗೆ ಮಾಡುವ ನಿಟ್ಟಿನಲ್ಲಿ ಏನು ಸಾಕಷ್ಟು ಯೋಜನೆಗಳಿದ್ದಾವೆ ಅದನ್ನ ಯೋಜನೆಯ ಫಲವನ್ನು ಪಡೆದುಕೊಂಡು ಅಷ್ಟೇ ಅಲ್ಲದೆ ನೀವು ದ್ವಿದಳ ಧಾನ್ಯಗಳಾಗಿರ್ಬೋದು, ಹಸಿರೆಲೆ ಗೊಬ್ಬರಗಳ ಸಣ್ಣಂಪು ಡಯಂಚ ಅವರೆ ಇವೆಲ್ಲವನ್ನ ಭೂಮಿಗೆ ಪ್ರತಿ ವರ್ಷ ನೀವು ಸೇರಿಸಬೇಕು. ಹಾಗೆ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಎರೆಳು ಗೊಬ್ಬರ ಆಗಿರ್ಬೋದು, ಅಡಕೆ ಸಿಪ್ಪಿಂದ ಮಾಡಿದ ಕಾಂಪೋಸ್ಟ್ ಗೊಬ್ಬರಗಳನ್ನ ಮಾಡಿಕೊಂಡು ಭೂಮಿಗೆ ಸೇರಿಸೋದ್ರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಸಾಧ್ಯ. ಯಾಕಪ್ಪ ಅಂತಂದ್ರೆ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಕ್ಯಾಪಿಟಲ್ ಸಿಟಿ ಆಫ್ BP, ಶುಗರ್ಸ್, ಡಯಾಬಿಟಿಕ್ಸ್ ಅನ್ನೋ ಹೆಸರನ್ನ ಪಡೆದಿರೋದು ನಮ್ಮ ಆಹಾರದಲ್ಲಿ ಬದಲಾವಣೆ ಆಗಿರೋದ್ರಿಂದ. ಹಾಗಾಗಿ ಮಣ್ಣಿನಲ್ಲಿ ಬದಲಾವಣೆ ಮಾಡಿ ಮಣ್ಣಿನ ಆರೋಗ್ಯವನ್ನು ವೃದ್ಧಿಸಿ ನಮ್ಮ ಆರೋಗ್ಯವನ್ನು ನಾವು ವೃದ್ಧಿಸಬೇಕಾಗಿದೆ ಅಂತ ಹೇಳ್ತಾ ಈ ರೈತ ದಿನಾಚರಣೆ ಈ ಸಂದೇಶವನ್ನು ತಮ್ಮನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಜವಾನ್, ಜೈ ಕಿಸಾನ್. ಇದುವರೆಗೂ ರಾಷ್ಟ್ರೀಯ ರೈತ ದಿನಾಚರಣೆ ಕುರಿತು ಮಾಹಿತಿಯನ್ನ ಕೇಳಿದಿರಿ. ಈಗ ಕೃಷಿ ಸಲಹೆಗಳನ್ನ ಕೇಳೋಣ, ಬನ್ನಿ. ರೈತ ಬಾಂಧವರೇ, ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ತೀವ್ರ ಶೀತಗಾಳಿ ಕಾಣಿಸಿಕೊಂಡಿದ್ದು ಕರಾವಳಿ ಹೊರತುಪಡಿಸಿ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಪ್ರದೇಶಗಳಲ್ಲಿ ಕನಿಷ್ಠ ಉಷ್ಣಾಂಶ 4.80 ಅಡಿ, ಕಬಿನಿ ಜಲಾಶಯದ ಇಂದಿನ ನೀರಿನ ಮಟ್ಟ 2275.70 ಅಡಿ, ಗರಿಷ್ಠ 2284 ಅಡಿ, ಹಾರಂಗಿ ಜಲಾಶಯದ ಇಂದಿನ ನೀರಿನ ಮಟ್ಟ 2828.91 ಅಡಿ, ಗರಿಷ್ಠ 2859 ಅಡಿ. ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ಶೀತಗಾಳಿಯ ಪರಿಸ್ಥಿತಿ ಇರುವ ಸಾಧ್ಯತೆ ಇರುತ್ತದೆ. ಕನಿಷ್ಠ ತಾಪಮಾನವು ಕಡಿಮೆಯಾಗುವ ಸಾಧ್ಯತೆ ಇರುವುದರಿಂದ ತೋಟಗಾರಿಕೆ ಬೆಳೆಗಳು, ಸೂಕ್ಷ್ಮ ಸಸ್ಯಗಳನ್ನು ರಕ್ಷಿಸಲು ಹೊಗೆ ಅಥವಾ ಇತರೆ ಸೂಕ್ತ ವಿಧಾನಗಳನ್ನು ಬಳಸಿ ಸಾಲುಗಳ ನಡುವೆ ಲಘು ನೀರಾವರಿ ನೀಡುವುದು ತಾಪಮಾನದ ಪರಿಣಾಮವನ್ನು ಕಡಿಮೆ ಮಾಡಬಹುದು. ಬೆಳೆಗಳು ಕಾಳು ಕಟ್ಟುವ ಹಂತದಲ್ಲಿದ್ದರೆ ಮಳೆ ಇಲ್ಲದ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ನೀರಾವರಿ ಮಾಡಬೇಕು. ಒಣ ಹವಾಮಾನವಿರುವ ಕಾರಣ ಮಣ್ಣಿನ ತೇವಾಂಶವನ್ನು ಗಮನದಲ್ಲಿಟ್ಟುಕೊಂಡು ಹನಿ ನೀರಾವರಿ ಪದ್ಧತಿಯನ್ನು ಬಳಸುವುದು ಸೂಕ್ತವಾಗಿರುತ್ತದೆ. ಒಣ ಮತ್ತು ಮೋಡ ಕವಿದ ವಾತಾವರಣವು ಕೀಟ ಮತ್ತು ರೋಗಗಳ ಬೆಳವಣಿಗೆಗೆ ಅನುಕೂಲವಾಗಿರುವುದರಿಂದ ಬೆಳೆಗಳ ಮೇಲೆ ನಿಗಾ ಇರಿಸಿ ಮತ್ತು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗಾಗಲೇ ಕಟಾವು ಮಾಡಿದ ಬೆಳೆಗಳನ್ನು ಚೆನ್ನಾಗಿ ಒಣಗಿಸಿ ನಂತರ ಸುರಕ್ಷಿತವಾಗಿ ಸಂಗ್ರಹಿಸಿಡಬೇಕು. ಮಣ್ಣಿನ ತೇವಾಂಶ ಹೆಚ್ಚಿರುವ ಕಡೆ ಕಾಳುಗಳು ಒಣಗಿದ ನಂತರವಷ್ಟೇ ಕಟಾವು ಮಾಡಬೇಕು. ಹೆಚ್ಚು ನಿಖರ ಮತ್ತು ಸ್ಥಳೀಯ ಹವಾಮಾನ ಆಧಾರಿತ ಸಲಹೆಗಳಿಗಾಗಿ ನಿಮ್ಮ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಹವಾಮಾನ ಇಲಾಖೆಯ ಬುಲೆಟಿನ್ಗಳನ್ನು ಸಂಪರ್ಕಿಸಬಹುದು. ಈ ಮಾಹಿತಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಮಾಹಿತಿ ಲಭ್ಯವಿರುತ್ತದೆ. ಭಾರತೀಯ ಹವಾಮಾನ ಇಲಾಖೆ IMD ಬೆಂಗಳೂರು ಇತ್ತೀಚಿನ ಕೃಷಿ ಹವಾಮಾನ ಸಲಹಾ ಬುಲೆಟಿನ್ಗಳನ್ನ agronet.advisory services ಬುಲೆಟಿನ್ ಫಾರ್ ಕರ್ನಾಟಕ ಇದರಲ್ಲಿ ವೀಕ್ಷಿಸಬಹುದು. ಕೃಷಿ ವಿಶ್ವವಿದ್ಯಾಲಯಗಳು ಅಂದರೆ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ಮಂಡ್ಯ ಆಯಾ ಜಿಲ್ಲೆಗಳಿಗೆ ಸಲಹಾ ಸೇವೆಗಳನ್ನು ಒದಗಿಸುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವಿಶ್ವವಿದ್ಯಾಲಯಗಳ ವೆಬ್ಸೈಟ್ ಅನ್ನು ಭೇಟಿ ನೀಡಬೇಕು. ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ, ರಾಜ್ಯದ ಕೃಷಿ ಯೋಜನೆಗಳು ಮತ್ತು ಮಾಹಿತಿಗಳಿಗೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ವೆಬ್ಸೈಟ್ಗೆ ಕೂಡ ಭೇಟಿ ನೀಡಬಹುದು. ಬೆಳೆಗಳಲ್ಲಿ ಸಾಮಾನ್ಯವಾಗಿ ಬೂದು ರೋಗ ಮತ್ತು ಡೌನಿ ಮಿಲ್ಡಿವಂತಹ ರೋಗಗಳು ಕಾಣಿಸಿಕೊಳ್ಳುವ ಸಂಭವವಿರುತ್ತದೆ. ಇದರ ಒಂದು ನಿರ್ವಹಣಾ ಕ್ರಮವಾಗಿ ಗಂಧಕದ ಸಿಂಪರಣೆ ಮತ್ತು ಮ್ಯಾಂಕೋಜಬ್ ಅಥವಾ ಮೆಟಲಾಕ್ಸಿಲ್ 2.5 ಗ್ರಾಂ ಪ್ರತಿ ಲೀಟರ್ನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಹೂವುಗಳ ಉದುರುವಿಕೆಯನ್ನು ತಡೆಗಟ್ಟಲು ಕಡಲೆ ಬೆಳೆಯಲ್ಲಿ ನ್ಯಾಪ್ತಲಿಕ್ ಎಸೆಟಿಕ್ ಎಸಿಡ್ ಇದರ ಒಂದು ಸಿಂಪರಣೆ ಮಾಡಬೇಕು. 0.25 ಮಿಲಿಲೀಟರ್ ಪ್ರತಿ ಲೀಟರ್ನಂತೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೂಗಳ ಉದುರುವಿಕೆಯನ್ನು ತಡೆಗಟ್ಟಬಹುದು. ಜಾನುವಾರುಗಳಿಗೆ ಕೊಟ್ಟಿಗೆಯಲ್ಲಿ ದಪ್ಪ ಒಂದು ಭತ್ತದ ಹುಲ್ಲಿನಿಂದ ಹಾಸಿಗೆ ಮಾಡಿ ಜಾನುವಾರುಗಳಿಗೆ ಬೆಚ್ಚನೆಯ ವಾತಾವರಣ ಕಲ್ಪಿಸಿಕೊಡಬೇಕು. ಕೋಳಿಯ ಮನೆ ಕೂಡ ಬೆಚ್ಚಗೆ ಇರುವಂತೆ ನೋಡಿಕೊಳ್ಳಬೇಕು. ಕಾಲು ಮತ್ತು ಬಾಯಿ ಜ್ವರ ರೋಗಕ್ಕೆ ತುತ್ತಾದ ಒಂದು ಪ್ರಾಣಿಗಳನ್ನ 1% ಪೊಟ್ಯಾಸಿಯಂ ಪರ್ಮ್ಯಾಗ್ನೆಟ್ ನಿಂದ ಸ್ವಚ್ಛವಾಗಿ ತೊಳೆಯಬೇಕು. ಕ್ರಮದಂತೆ ಕಾಲು ಮತ್ತು ಬಾಯಿ ಜ್ವರ ರೋಗದ ಕುರಿತು ಲಸಿಕೆ ಹಾಕಿಸಬೇಕು. ಹಿಮೊರಾಜಿಕ್ ಸೆಪ್ಟಿಸೇಮಿಯಾ, ಬ್ಲ್ಯಾಕ್ ಕ್ವಾರ್ಟರ್ ಮತ್ತು ಎಂಟರೋಟಾಕ್ಸೋಕೋಮಿಯಾ ರೋಗಗಳ ವಿರುದ್ಧ ಕೂಡ ಲಸಿಕೆಗಳನ್ನ ನಿಗದಿತ ಪ್ರಮಾಣದಲ್ಲಿ ನಿಯಮಿತವಾಗಿ ಕೊಡಿಸಬೇಕು. ಜಾನುವಾರುಗಳಿಗೆ ಆಹಾರದ ಜೊತೆಗೆ ಖನಿಜ ಲವಣಾಂಶಗಳ ಮಿಶ್ರಣ ಕೂಡ ಕೊಡಬೇಕು. ಜಾನುವಾರುಗಳಿಗೆ 6 ತಿಂಗಳಿಗೆ 1 ಜಂತುನಾಶಕ ಔಷಧಿಗಳನ್ನು ಕೊಡಿಸುತ್ತಿರಬೇಕು. ಚರ್ಮಗಂಟು ರೋಗ ತಡೆಗಟ್ಟುವುದಕ್ಕೆ ನೊಣಗಳು ಉಣ್ಣೆಗಳ ಒಂದು ನಿಯಂತ್ರಣ ಮಾಡಿಕೊಂಡಿರಬೇಕು. ಕುರಿ ಮತ್ತು ಮೇಕೆಗಳಿಗೆ ನೀಲಿ ನಾಲಿಗೆ ರೋಗ ಲಸಿಕೆಯನ್ನ ಕೊಡಿಸಬೇಕು. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಸಲಹೆಗಳನ್ನ ಕೇಳಿದಿರಿ. ನಂತರದಲ್ಲಿ ಭತ್ತದ ಬೇಸಾಯದಲ್ಲಿ ನಾಟಿ ಯಂತ್ರದ ಬಳಕೆ ರೈತರಿಗೆ ಒಂದು ವರದಾನ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆ ಮುಖ್ಯ ಆವರಣ ಸಾಗರ ತಾಲೂಕು ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರೇಖಾ ಬಡಲಿಂಗಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ರೇಖಾ ಬಡಲಿಂಗಪ್ಪನವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಬೇಸಾಯ ಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರುವಕ್ಕಿ ಮುಖ್ಯ ಆವರಣ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ. ಇವತ್ತು ನಮ್ಮ ಜೊತೆ ಭತ್ತದ ಬೇಸಾಯದಲ್ಲಿ ನಾಟಿ ಯಂತ್ರದ ಬಳಕೆ, ಇದು ರೈತರಿಗೊಂದು ವರದಾನ, ಈ ಕುರಿತು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಇವರನ್ನ ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ಸ್ವಾಗತ ಕೋರುತ್ತಾ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಹೇಳಿ, ಈ ಭತ್ತದ ಬೇಸಾಯದಲ್ಲಿ ನಾಟಿ ಯಂತ್ರ ಬಳಕೆ ಈ ಒಂದು ಜಿಲ್ಲೆಯಲ್ಲಿ, ಪ್ರಮುಖವಾಗಿ ನಾವು ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಯಾಕೆ ನಾವು ಈ ಒಂದು ನಾಟಿ ಯಂತ್ರ ಬಳಕೆ ಮಾಡಬಹುದು ಅಂತ ನನ್ನ ಆತ್ಮೀಯ ರೈತ ಬಾಂಧವರೇ ನಮಸ್ಕಾರಗಳು. ನಿಮ್ಗೆಲ್ಲ ತಿಳಿದಿರೋ ಹಾಗೆ ಶಿವಮೊಗ್ಗ ಜಿಲ್ಲೆ ಒಂದು ಕೃಷಿ ಸಮೃದ್ಧ ಜಿಲ್ಲೆ. ಇಲ್ಲಿ ಪ್ರಮುಖವಾಗಿ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ ಬೆಳೆಯುವಂತದ್ದು ಪ್ರಮುಖ ಬೆಳೆ ಆಗಿರೋದಲ್ಲದೇನೆ ಇದು ಪ್ರಮುಖವಾದ ಆಹಾರ ಬೆಳೆ ಕೂಡ ಒಂದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಭತ್ತದ ಕೃಷಿ ಅಷ್ಟೇ ಲಾಭದಾಯಕವಲ್ಲ ಎಂಬುವ ರೈತರಿಂದ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ಯಾಕೆ ಅಂತ ಅಂದ್ರೆ, ಎಲ್ಲಾ ಸರಿಯಾಗಿ ಇದ್ರೂ ಕೂಡ ವಾತಾವರಣ, ಹವಾಮಾನ, ಅದ್ರ ಜೊತೆಗೆ ತಕ್ಕಂತ ಮಣ್ಣು ಎಲ್ಲದೂ ಇದ್ರೂ ಕೂಡ ಅವರು ಹಾಕುವಂತಹ ಏನು ಖರ್ಚಿದೆ ಆ ಲಾಭವನ್ನು ನೋಡಿದಾಗ ಇದು ಅಷ್ಟು ಲಾಭದಾಯಕ ಅಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದ್ರೆ, ನಾವು ನೋಡ್ತಾ ಹೋದಾಗ ಮೊದಲನೇದಾಗಿ ಹೇಳೋದಾದ್ರೆ ಪರಿಕರಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಒಂದೇನು. ಎರಡನೇದೇನಪ್ಪಾ ಅಂತಂದ್ರೆ, ಇಲ್ಲಿ ಭತ್ತವನ್ನು ಬೆಳೆಯುವಾಗ ಮುಖ್ಯವಾಗಿ ಎರಡು ಹಂತಗಳಿರ್ತವೆ. ಒಂದೇದೇನಪ್ಪಾ ಅಂತಂದ್ರೆ ಸಸಿ ಮಡಿ ತಯಾರಿಕೆ, ಎರಡನೇದು ನಾಟಿ ಮಾಡುವಂತದ್ದು. ಅದರಲ್ಲಿ ಈಗ ನಾವು ಬಳಕೆ ಮಾಡ್ತಿರೋ ಪದ್ಧತಿ ಏನು ಅಂತಂದ್ರೆ ಸಾಂಪ್ರದಾಯಿಕ ನಾಟಿ ಪದ್ಧತಿನ ಬಳಕೆ ಮಾಡ್ತಾ ಇದೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ತೊಂದರೆ ಏನಾಗ್ತಿದೆ ಅಂತಂದ್ರೆ ಸಾಂಪ್ರದಾಯಿಕ ನಾಟಿ ಮಾಡುವ ಪದ್ಧತಿಗೆ ಬೇಕಾಗುವಂತ ಕೂಲಿ ಆಳುಗಳ ಸಂಖ್ಯೆ ಅಥವಾ ನಾಟಿಯ ನಾವೇನ್ ಸಸಿಮಡಿ ತಯಾರಿಕೆ ಮಾಡ್ತಿದೀವಿ ಅದಕ್ಕೆ ಕೂಲಿ ಆಳುಗಳು ಜಾಸ್ತಿ ಬೇಕಾಗ್ತಾ ಇದ್ದಾರೆ. ಆದ್ರೆ ಈಗ ಕಾರ್ಮಿಕರ ಕೊರತೆ ತುಂಬಾನೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಮಳೆ ಅನ್ನೋದು ಎಲ್ಲಾ ಕಡೆನೂ ಒಂದೇ ಟೈಮ್ಗೆ ಬರುತ್ತೆ. ಈಗ ನಾವು ಪೂರ್ವ ಮುಂಗಾರು ಅಥವಾ ಮುಂಗಾರು ಅಂತಂದ್ರೆ ಜೂನ್ ಇಂದ ಸೆಪ್ಟೆಂಬರ್ ಅಂತ ಹೇಳ್ತೀವಿ, ಜೂನ್ ತಿಂಗಳಲ್ಲಿ ನಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಜೂನ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಒಂದ್ ಕಡೆ ಒಂದ್ ದಿನ ಇನ್ನೊಂದ್ ಕಡೆ ಇನ್ನೊಂದ್ ದಿನ ಆಗಿ ಮಳೆ ಬರೋದಿಲ್ಲ. ಎಲ್ಲರ ಜಮೀನಿಗೂ ಕೂಡ ಒಂದೇ ಸರಿ ಮಳೆ ಬರುತ್ತೆ. ಎಲ್ಲರೂ ಕೂಡ ಒಂದೇ ಟೈಮ್ಗೆ ಸಸಿ ಮಡಿ ತಯಾರಿಕೆ ಮಾಡ್ತಾರೆ. ಅದಾದ ತಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಮುಖ್ಯ ಭೂಮಿಗೆ ಸಸಿನ ನಾಟಿ ಮಾಡ್ಬೇಕು ಅಂತ ನೋಡ್ತಾರೆ. ಆದ್ರೆ ಇಲ್ಲಿ ಕಾರ್ಮಿಕ ಅಥವಾ ಕೂಲಿ ಆಳುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಒಟ್ಲು ಪಾತಿಲಿ ಏನಾಗುತ್ತೆ ಅಂತಂದ್ರೆ ಸಸಿಗಳು ನಾವು ಉದಾಹರಣೆಗೆ ವೈಜ್ಞಾನಿಕವಾಗಿ ಹೇಳ್ಬೇಕು ಅಂತಂದ್ರೆ 18-20 ದಿನದೊಳಗಾಗಿ ಸಸಿಗಳನ್ನ ಮುಖ್ಯ ಭೂಮಿಗೆ ನಾಟಿ ಮಾಡ್ಬೇಕು ಅಂತ ಹೇಳ್ತೀವಿ. ಕೂಲಿ ಆಳುಗಳ ಅಭಾವದಿಂದ ಏನಾಗುತ್ತೆ ಅಂದ್ರೆ 21 ದಿನ ಅಲ್ಲ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ ಅಂದ್ರೆ 30 ದಿನ ಆದ್ರೂ ಆ ಸಸಿ ಮಡಿಯಲ್ಲೇನೆ ಸಸಿಗಳು ಉಳಿಯೋ ತರ ಮಾಡಾಕ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಸರ್, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಆ ಹಂತ ಮುಗ್ದು ಹೋಗ್ಬಿಡುತ್ತೆ. ಆವಾಗ ಹೋಗಿ 30 ದಿನದ ನಾವು ಸಸಿನ ಹೋಗಿ ನಾಟಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಇಳುವರಿ ಮಟ್ಟ ಕುಂಠಿತ ಖಂಡಿತ ಆಗುತ್ತೆ. ಬಟ್ ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ರೈತರಿಗೆ ಗೊತ್ತಾಗಲ್ಲ. ಯಾಕೆ ಅಂತಂದ್ರೆ ಎಲ್ಲರೂ ಒಂದೇ ಟೈಮ್ಗೆ ಹೊಟ್ಲು ಪಾತಿ ಹಾಕಿರ್ತಾರೆ ಸರ್ ರೈತರೆಲ್ಲರೂ. ಸೊ ಹಾಗಾಗಿ ಅವ್ರು ಹೋಗಿ ನಾಟಿ ಮಾಡೋದು ಏನಾಗುತ್ತೆ ಅಂದ್ರೆ ಅವ್ರ ಮುಗಿದ್ಮೇಲೆ ಇವ್ರ ಮುಗಿದ್ಮೇಲೆ ಅವ್ರದ್ದು ಅಂತ ಹೇಳಿ ಬಂದು ಮಾಡೋದು ಕಡಿಮೆ ಆಗೋದ್ರಿಂದ ಅಲ್ಲಿ ರೈತರಿಗೆ ಏನಾಗುತ್ತೆ ಅಂದ್ರೆ ಇಳುವರಿ ಮಟ್ಟ ಕಡಿಮೆ ಆಗುತ್ತೆ. ಒಂದೇದು ಸರ್, ಇದಕ್ಕೆ ಏನ್ ಮಾಡಬಹುದು ಅಂತ ನೋಡಿದಾಗ ನಮ್ಮಲ್ಲಿ ಯಾಂತ್ರೀಕರಣ, ಈಗ ಭತ್ತದಲ್ಲಿ ಮಾತ್ರ ನಾವ್ ಏನ್ ಮಾಡಬಹುದು ಅಂದ್ರೆ ಸರ್, ಬೀಜದಿಂದ ಬೀಜದವರೆಗೂ ಕೂಡ ಯಾಂತ್ರೀಕರಣ ಆಲ್ರೆಡಿ ರೈತರು ಮಾಡ್ತಾ ಇದ್ದಾರೆ. ಬಟ್ ಅದರಲ್ಲಿ ನಾಟಿ ಪದ್ಧತಿಯಲ್ಲಿ ಒಂದು ಮಾಡ್ಕೊಂಡ್ರೆ ಯಾಕೆ ಇದು ನಾಟಿ ಪದ್ಧತಿನೇ ಯಾಕೆ ಅಂತಂದ್ರೆ, ಒಂದು ನಾವು 1 ಎಕರೆ ಜಮೀನಿಗೆ ನಾಟಿ ಮಾಡ್ಬೇಕು ಅಂದ್ರೆ ನಮ್ಗೆ ಒಂದು ಕೂಲಿ ಆಳುಗಳ ಸಂಖ್ಯೆ ಎಷ್ಟು ಬೇಕಾಗುತ್ತೆ ಅಂದ್ರೆ 8-10 ಜನ ಬರೀ ನಮ್ಗೆ ನಾಟಿ ಮಾಡಕ್ಕೆ ಮುಖ್ಯ ಜಮೀನ್ಗೆ ಬೇಕಾಗುತ್ತೆ. ಅದ್ರ ರೀತಿನೇ ಏನು ಅಂದ್ರೆ ಸಸಿ ಮಡಿ ತಯಾರಿಕೆಗೆ 2-3 ಜನ ಬೇಕಾಗುತ್ತೆ. ಸೊ ಅಷ್ಟು ಜನನ ನಾವು ಉಳಿಸಬಹುದು ಅಂತ ನೋಡೋದಾದ್ರೆ ಅಥವಾ ದಿನ ಹೇಗಾದ್ರೂ ಕಡಿಮೆ ಮಾಡಬಹುದಾ ಅಂತ ನೋಡೋದಾದ್ರೆ ಇತ್ತೀಚೆಗೆ ಬಂದ ತಂತ್ರಜ್ಞಾನಗಳ ಬಳಕೆ ಮಾಡಿಕೊಂಡ್ರೆ ರೈತರು ಖಂಡಿತವಾಗಿನೂ ಭತ್ತದ ಕೃಷಿಯಲ್ಲೂ ಲಾಭ ಕಾಣಬಹುದು ಅನ್ನೋದು ಮುಖ್ಯವಾದ ಅಂಶ ಸರ್. ಹಾಗಾಗಿನೇ ಈ ಭತ್ತದ ಯಾಂತ್ರೀಕೃತ ನಾಟಿ ಏನಿದೆ ಇದು ಒಂದು ವರದಾನವಾಗಿ ಮಾರ್ಪಾಟ ಆಗ್ಬಹುದು. ನಮ್ಮ ರೈತರು ಇದನ್ನ ಖಂಡಿತವಾಗಿ ಬಳಕೆ ಮಾಡಿಕೊಂಡ್ರೆ ಈಗ ಇದರ ಉಪಯೋಗಗಳಿಗೆ ಬಂದ್ರೆ, ಇದು ನಾಟಿ ಯಂತ್ರದ ಪ್ರಮುಖ ಉಪಯೋಗಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಮೇಡಮ್? ಸರ್, ಉಪಯೋಗಗಳು ಅಂತಂದ್ರೆ ನಾನು ಈಗ ಅವಾಗ್ಲೇ ಹೇಳಿರೋ ಹಾಗೆ ಮೊದಲನೇದಾಗಿ ಉಪಯೋಗ ಏನಾಗುತ್ತೆ ಅಂತಂದ್ರೆ ಈಗ ನಾಟಿ ಮಾಡುವಾಗ ಏನ್ ಮಾಡ್ತೀವಿ ಅಂತಂದ್ರೆ ಸಾಂಪ್ರದಾಯಿಕ ನಾಟಿಯಲ್ಲಿ 18-20 ದಿನದ ಪೈರುಗಳನ್ನ ನಾಟಿ ಮಾಡಿದ್ರೆ ವೈಜ್ಞಾನಿಕವಾಗಿ ಅದು ಕರೆಕ್ಟ್ ಆಗಿರುತ್ತದೆ. ಅಂದ್ರೆ ಆ ಹಂತಕ್ಕೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವು ತೆಂಡೆಗಳ ಸಂಖ್ಯೆ ಏನಿರುತ್ತೆ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಬಹುದು. ನೀವು 30 ದಿನದ ಪೈರ್ನ ನಾಟಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆಲ್ರೆಡಿ ಆ ತೆಂಡೆ ಒಡೆಯುವ ಹಂತ ನಿಮಗೆ ಸಸಿ ಮಡಿಯಲ್ಲೇ ಮುಗ್ದು ಹೋಗಿರುತ್ತೆ. ಫಸ್ಟ್ನೇದಾಗಿ ಇಳುವರಿ ಮಟ್ಟ ಕೂಡ ಜಾಸ್ತಿ ಮಾಡಬಹುದು. ಎರಡನೇದೇನು ಅಂತಂದ್ರೆ ಕೂಲಿ ಆಳುಗಳ ಸಂಖ್ಯೆ ಏನಿದೆ ಅದು ಕಡಿಮೆ ಬಳಕೆ ಆಗುತ್ತೆ. ಹೇಗೆ ಅಂತ ಹೇಳೋದಾದ್ರೆ ಇಲ್ಲಿ ನಾನು ಹೇಳಿರೋ ಹಾಗೆ 8-10 ಜನ ನಿಮ್ಗೆ ನಾಟಿ ಮಾಡಕ್ಕೆ ಬೇಕಾಗುತ್ತೆ. ಇಲ್ಲಿ ಹಾಗಲ್ಲ, ಒಬ್ಬ ಡ್ರೈವರ್ ಒಬ್ಬ ತಗೋ ಬಂದು ಕೊಡಕ್ಕೆ ಸಸಿನ ಅದನ್ನ ಒಂದು 2 ಜನ ಸೇರ್ಕೊಂಡು ನಿಮಗೆ ಒಂದೇ ದಿನಕ್ಕೆ 2-3 ಎಕರೆ ನಾಟಿ ಮಾಡಬಹುದಾಗಿದೆ. ಎರಡನೇದು. ಮೂರನೇದೇನಪ್ಪಾ ಅಂತಂದ್ರೆ ನಾವು ಇಲ್ಲಿ ಸರಿಯಾದ ಅಂತರ ಮತ್ತು ಸರಿಯಾದ ಸಸಿಗಳ ಸಂಖ್ಯೆನ ಕಾಪಾಡದೆ ಇರುವುದೇನೆ ಈ ಸಾಂಪ್ರದಾಯಿಕ ನಾಟಿಯಲ್ಲಿ ಇಳುವರಿಗೆ ಕಡಿಮೆ ಆಗೋಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಮಷಿನ್ ಆಗಿರೋದ್ರಿಂದ ಸರ್ ಸರಿಯಾದ ಅಂತರದಲ್ಲಿ ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ, ಇಲ್ಲಿ ಹೇಗೆ 20 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು 10 ಸೆಂಟಿಮೀಟರ್ ಹೇಗಿರುತ್ತದೆ, ಆ ರೀತಿ ಸಸಿಗಳನ್ನ ನಾಟಿ ಮಾಡೋದ್ರಿಂದ ಏನಾಗುತ್ತೆ, ಸರಿಯಾದ ಅಂತರ ಮತ್ತು ಆಳದಲ್ಲಿ ನಾಟಿ ಮಾಡೋದ್ರಿಂದ ಇಳುವರಿ ಮಟ್ಟ ಕೂಡ ಜಾಸ್ತಿ ಆಗುತ್ತೆ. ಅದಲ್ಲದೇನೆ ಮುಖ್ಯವಾಗಿ ರೈತರಿಗೆ ಕಳೆ ಸಮಸ್ಯೆ ಮುಖ್ಯವಾಗಿ ಬರುವಂತದ್ದು ಸರ್. ಹಾಗಾಗಿ ಕಳೆನಾಶಕನ ಬಳಸ್ತಾರೆ. ಕಳೆನಾಶಕ ಬಳಸಿ ಇದ್ರು ಕೂಡ ಆಮೇಲೆ ಕೈಗಳತ್ತಿಗೆ ಹೋಗಕ್ ಹೋಗ್ತಾರೆ, ಆವಾಗ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ನಾವು ಕಡಿಮೆ ಮಾಡಬಹುದು ಅಂದ್ರೆ ಏನ್ ಮಾಡಬಹುದು ಅಂತಂದ್ರೆ, ಇಲ್ಲಿ ನಾವು ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರ ಕೊಡೋದ್ರಿಂದ ಇಲ್ಲಿ ಕೂಡ ಒಂದು ಕೋನೋ ವೀಡರ್ ಅಥವಾ ರೋಟರಿ ವೀಡರ್ ಅನ್ನೋ ಒಂದು ಯಂತ್ರ ಬರುತ್ತೆ. ಅದನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡಬಹುದು ಅಂತಂದ್ರೆ, ಇವರು ನಾಟಿಯಾದ 20 ದಿನಕ್ಕೆ ಮತ್ತೆ ನಾಟಿಯಾದ 40 ದಿನಕ್ಕೆ ಎರಡು ಟೈಮ್ ಏನಾದ್ರೂ ಈ ಕೋನೋ ವೀಡರ್ ಅನ್ನೋದ್ರೂ ಉಜ್ಜಿ ಅದನ್ನ ತಗೊಂಡು ಅವರು ಬಳಕೆ ಮಾಡಿದ್ದೆ ಆದಲ್ಲಿ ಕಳೆ ಕೂಡ ಕಡಿಮೆ ಆಗುತ್ತದೆ. ಕಳೆ ಬರೀ ಕಳೆ ಅಷ್ಟೇ ಅಲ್ಲ ಸರ್, ಇಲ್ಲಿ ಇದ್ರದ್ದು ಇನ್ನೊಂದು ಉಪಯೋಗ ಏನು ಅಂತಂದ್ರೆ, ಕಳೆಯ ಜೊತೆಗೆ ಗಾಳಿ ಆಡೋದ್ರಿಂದ ಅಥವಾ ಬೇರುಗಳ ಮೇಲೆ ಮಣ್ಣು ಬೀಳೋದ್ರಿಂದ ಕೂಡ ತಂಡೆಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ. ಗಾಳಿ ಆಡೋದ್ರಿಂದ ರೋಗ ಕೀಟದ ಬಾಧೆ ಕಡಿಮೆ ಆಗುತ್ತದೆ. ಹಾಗಾಗಿ ಸರಾಸರಿಯಾಗಿ ಹೇಳಬೇಕು ಅಂತಂದ್ರೆ ಒಂದು ಎಕರೆಗೆ 3-4 ಸಾವಿರದವರೆಗೂ ಒಬ್ಬ ರೈತನಿಗೆ ಈ ನಾಟಿ ಯಂತ್ರದ ಮೂಲಕ ವೆಚ್ಚ ಕಡಿಮೆ ಆಗುತ್ತದೆ ಮತ್ತೆ 10-12% ಅಷ್ಟು ಇಳುವರಿ ಮಟ್ಟ ಕೂಡ ಜಾಸ್ತಿ ಆಗುತ್ತೆ ಸರ್. ಇದೆಲ್ಲದನ್ನು ನಾವು ಉಪಯೋಗ ಅಂತಾನೆ ಕನ್ಸಿಡರ್ ಮಾಡ್ಕೋಬಹುದು ಸರ್. ಈಗ ಯಂತ್ರದ ನಾಟಿ ಸಾಂಪ್ರದಾಯಿಕ ನಾಟಿಗಿಂತ ಹೇಗೆ ವಿಭಿನ್ನವಾಗಿದೆ ಅಂತ ಹೇಳ್ತೀರಾ? ಸರ್, ಇಲ್ಲಿ ಯಂತ್ರದ ನಾಟಿ ಹೇಗೆ ವಿಭಿನ್ನ ಅಂತಂದ್ರೆ, ನಾವು ಸಾಂಪ್ರದಾಯಿಕ ನಾಟಿಗೆ ಏನು ಬಳಕೆ ಮಾಡಿರ್ತೀವಲ್ವಾ, ಒಟ್ಲು ಪಾತಿ ಅಥವಾ ನಾವು ಸಸಿ ಮಡಿ ತಯಾರಿಕೆ ಮಾಡಿರ್ತೀವಲ್ವಾ, ಆ ಸಸಿ ಮಡಿ ತಯಾರಿಕೆ ಆದಂತಹ ಸಸಿಗಳನ್ನ ಇಲ್ಲಿ ಉಪಯೋಗ ಮಾಡ್ಕೊಳಕ್ ಆಗಲ್ಲ ಸರ್. ನಮ್ಮ ರೈತರು ಅದು ಒಂದನೆ ಸ್ವಲ್ಪ ಹೇಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಗೊಂದಲಕ್ಕೆ ಬಿದ್ದೇನೆ ಈ ಯಂತ್ರದ ನಾಟಿನ ಬಳಕೆ ಮಾಡ್ತಿಲ್ಲ. ಬಟ್ ಇದು ತುಂಬಾ ಸಿಂಪಲ್ ಆಗಿದೆ ಸರ್, ತುಂಬಾ ಈಸಿ ಆಗಿರೋದು. ಅವ್ರ ಏನಾದ್ರೂ ಅದು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರೆ ಅದಕ್ಕೆ ನಾವು ಚಾಪೆ ನರ್ಸರಿ ಅಂತ ಕರಿತೀವಿ ಸರ್, ಅಥವಾ ಮ್ಯಾಟ್ ನರ್ಸರಿ ಅಂತ ಕರೀತಾರೆ, ಡಬಾಗ್ ನರ್ಸರಿ ಅಂತ ಕರೀತಾರೆ. ಸೊ ಆ ರೀತಿ ಏನಾದ್ರೂ ಅವ್ರು ಆ ಮೂಲಕ ಆ ಮೆಥಡ್ ಅಲ್ಲಿ ನೀವು ಸಸಿ ಮಡಿಗಳನ್ನ ತಯಾರಿಕೆ ಮಾಡ್ಕೊಂಡ್ರೆ ಈ ಯಂತ್ರಗಳ ಮೂಲಕ ಅವರು ನಾಟಿನ ಮಾಡಬಹುದು. ಡಾಕ್ಟರ್ ರೇಖಾ ಅವರೇ, ಈಗ ಚಾಪೆ ಸಸಿ ಮಡಿ ಅಂದ್ರೆ ಏನು ಮತ್ತೆ ಇದು ಹೇಗೆ ನಾವು ಮಾಡ್ಬೇಕಂತ ಹೇಳ್ತೀರಾ? ಖಂಡಿತ ಸರ್, ರೈತರು ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಇಲ್ಲಿ ಎರಡು ರೀತಿ ಇದು ಇದೆ. ನಾವು ಯಾಂತ್ರೀಕೃತ ನಾಟಿಯಲ್ಲಿ ಒಂದೇದು ಸಸಿ ಮಡಿ ತಯಾರಿಕೆ ಒಂದ್ ಹಂತ ಆದ್ರೆ ಎರಡನೇದು ನಾಟಿ ಮಾಡೋದು ಒಂದ್ ಹಂತ. ಫಸ್ಟ್ನೇ ಸಸಿ ಮಡಿ ತಯಾರಿಕೆ ಹೇಗ್ ಮಾಡ್ಕೋಬೇಕು ಅಂದ್ರೆ, ಮೊದಲನೇದಾಗಿ ಈ ಚಾಪೆ ನರ್ಸರಿ ಅನ್ನೋದು ಒಂದು ಸಾಂದ್ರೀಕೃತ ನಾಟಿ ಅಂತಾನೆ ಹೇಳ್ಬಹುದು. ಇಲ್ಲಿ ಏನು ಸಾಂದ್ರೀಕೃತ ಸಸಿ ಮಡಿ ತಯಾರಿಕೆ ಅಂತಾನೆ ಹೇಳ್ಬಹುದು, ಇಲ್ಲಿ ಸ್ವಲ್ಪ ಜಾಗದಲ್ಲಿ, ಉದಾಹರಣೆಗೆ ಹೇಳ್ಬೇಕು ಅಂದ್ರೆ 1 ಎಕರೆ ನಾಟಿ ಮಾಡ್ಬೇಕು ಅಂತಂದ್ರೆ ಇವರು 2-3 ಗುಂಟೆ ಜಾಗದಲ್ಲಿ ಸಸಿ ಮಡಿ ತಯಾರಿಕೆ ಮಾಡ್ಕೋತಾರೆ. ಇಲ್ಲಿ ಹಾಗಲ್ಲ ಸರ್, ಒಂದು 250-300 ಚದರ ಅಡಿಯಲ್ಲಿ ನಮ್ಗೆ ಸಸಿ ಮಡಿ ತಯಾರಿಕೆ ಆಗುತ್ತೆ. ಇಲ್ಲಿ ಟ್ರೇ ಮೆಥಡ್ ಅಂತ ಒಂದು ಬರುತ್ತೆ, ಇನ್ನೊಂದು ಒಂದು ಫ್ರೇಮ್ ಮೆಥಡ್ ಅಂತ ಬರುತ್ತೆ. ಬಟ್ ನಾನು ಟ್ರೇ ಮೆಥಡ್ ನೇ ಹೇಳ್ತೀನಿ ಸರ್, ಯಾಕೆ ಅಂತಂದ್ರೆ ನನಗೆ ಗೊತ್ತಿರೋ ಹಾಗೆ ಧರ್ಮಸ್ಥಳ ಸಂಘದವ್ರು ಏನ್ ಮಾಡ್ತಿದಾರೆ ಅಂದ್ರೆ ಟ್ರೇನ ಸಬ್ಸಿಡಿ ಮೂಲಕ ಕೊಟ್ಟು ಅದನ್ನ ರೈತರಿಗೆ ಒಂದು ಡೆಮಾನ್ಸ್ಟ್ರೇಷನ್ ರೀತಿ ಪ್ರಾತ್ಯಕ್ಷಿಕೆಗಳ ಮೂಲಕ ಎಲ್ಲಾ ಜಿಲ್ಲಾದ್ಯಂತ ನಮ್ಮ ಕರ್ನಾಟಕ ರಾಜ್ಯಗಳಲ್ಲಿ ಬಳಕೆ ಮಾಡ್ತಿದ್ದಾರೆ. ಸೊ ಇದು ಹೇಗ್ ಮಾಡ್ಕೊಳ್ಳೋದು ಅಂದ್ರೆ ಸರ್, ಒಂದು ಸರಿ ಟ್ರೇ ತಗೊಂಡ್ರೆ ಟ್ರೇಗೆ ನಿಮಗೆ 8-10 ರೂಪಾಯಿ ಇರುತ್ತೆ ಅಂತ ಅನ್ಕೊಳ್ಳಿ, ಸಬ್ಸಿಡಿ ಹೋಗಿ 4 ರೂಪಾಯಿ ಸಿಗುತ್ತೆ. 1 ಎಕರೆಗೆ ನಿಮಗೆ 80-100 ಟ್ರೇಗಳು ಸಾಕಾಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ಭೂಮಿನ ನೀಟಾಗಿ ಹದ ಮಾಡ್ಕೋಬೇಕು. ಹದ ಮಾಡ್ಕೊಂಡು ಏರು ಮಡಿ ಮಾಡ್ಕೋಬೇಕಾಗುತ್ತೆ ಸರ್. ಏರು ಮಡಿ ಮಾಡ್ಕೊಂಡು ಅದ್ರ ಮೇಲೆ ಟ್ರೇನ ನಾವು ನೀಟಾಗಿ ಜೋಡಿಸ್ತಾ ಹೋಗೋದು. ಟ್ರೇ ಅಂದ್ರೆ ಏನು ಡಿಫ್ರೆಂಟ್ ಆಗಿರೋ ಟ್ರೇ ಅಲ್ಲ ಸರ್, ಪ್ಲಾಸ್ಟಿಕ್ ಇಂದು ಒಂದು ತಿನ್ನಾದ ಟ್ರೇ ಸಿಗುತ್ತೆ. ಆ ಟ್ರೇಗಳ ಮೂಲಕ ಏನ್ ಮಾಡೋದು ಅಂದ್ರೆ, ಇಲ್ಲಿ ಮಣ್ಣು ಮತ್ತು ಚೆನ್ನಾಗಿ ಕಳೆದ ಕಾಂಪೋಸ್ಟ್ ಗೊಬ್ಬರ, ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಯಾವ್ದು ಸಿಗುತ್ತೋ ರೈತರಿಗೆ ಅದನ್ನ ಏನು ಅಂದ್ರೆ ಸಮ ಪ್ರಮಾಣದಲ್ಲಿ, ಉದಾಹರಣೆಗೆ 1 ಕೆಜಿ ನಾವು ಕೊಟ್ಟಿಗೆ ಗೊಬ್ಬರ ತಗೊಂಡ್ರೆ 1 ಕೆಜಿ ಮಣ್ಣು ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಆ ಟ್ರೇ ಏನಿರುತ್ತೆ, ಉದಾಹರಣೆಗೆ ಅದು 1 25 ಸೆಂಟಿಮೀಟರ್ ಅಗಲ ಇರುತ್ತೆ, 1 50 ಸೆಂಟಿಮೀಟರ್ ನಮ್ಗೆ ಉದ್ದ ಇರುತ್ತೆ ಅಂದ್ರೆ ಆ ಏನು ಮಷಿನ್ ಏನಿರುತ್ತೆ ಅದ್ರ ಅಳತಿನೇ ಟ್ರೇ ಸಿಗುತ್ತೆ. ನಾಟಿ ಯಂತ್ರದ ಮಷಿನ್ ಏನಿರುತ್ತಲ್ಲ ಸರ್, ಆ ತಟ್ಟೆ ಆಕಾರವಾಗಿನೇ ಅದು ಏನ್ ಮಾಡಿರ್ತಾರೆ ಅಂದ್ರೆ ಅದೇ ರೀತಿನೇ ನಮ್ಗೆ ಟ್ರೇಗಳು ಇರುತ್ತೆ. ಅಲ್ಲೇನ್ ಮಾಡ್ಬೇಕು ಅಂತಂದ್ರೆ, ನಾವು ಈ ಮಣ್ಣು ಮತ್ತೆ ಕಾಂಪೋಸ್ಟ್ ಗೊಬ್ಬರನ ಸರಿ ಸಮ ಪ್ರಮಾಣದಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡ್ ಬಿಟ್ಟು ಟ್ರೇನ 1/4 ಭಾಗ ಏನ್ ಮಾಡ್ಬೇಕು ಅಂದ್ರೆ ತುಂಬ್ಕೋಬೇಕಾಗುತ್ತೆ ಸರ್, ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಅದ್ರ ಮೇಲೆ ಏನ್ ಮಾಡ್ಬೇಕು ಅಂದ್ರೆ, ನಾವ್ ಹೇಗೆ ಕುರುಮೊಳಕೆ ಬರಕ್ಕೆ ಮಾಡ್ಕೋತೀವಲ್ವಾ ಸರ್, ಮೊಳಕೆ ಬರಕ್ಕೆ ನೀರು ಇನ್ನೇ ಅಂತಾನೆ ನೆನೆ ಉಣಿ ಹಾಕ್ಬಿಟ್ಟು ಆಮೇಲೆ ನೀರ್ ಬಸ್ತ್ ಬಿಟ್ಟು ಅದು ಹೇಗೆ ನಾವು ಮೊಳಕೆ ಬರೋಕೆ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹೇಗೆ ಮೊಳಕೆ ಬರಿಸ್ತೀವೋ ಅದೇ ರೀತಿನೂ ಇಲ್ಲಿ ಮೊಳಕೆ ಬಂದಂತಹ ಬೀಜಗಳನ್ನ ಒಂದು ಟ್ರೇಗೆ 130-150 ಗ್ರಾಂ ರೈತರಿಗೆ ಗ್ರಾಮ್ ಅಲ್ಲಿ ಲೆಕ್ಕ ಮಾಡಿ ಅಂತ ಹೇಳಲ್ಲ, ಆದ್ರೆ ಎಲ್ಲೂ ಜಾಗ ಬಿಡದಂತೆ ಟ್ರೇ ಮೇಲೆ ಪೂರ್ತಿಯಾಗಿ ತುಂಬಬೇಕಾಗುತ್ತೆ. ಜಾಗ ಬಿಟ್ಟರೆ ಏನಾಗುತ್ತೆ ಅಂತಂದ್ರೆ ಗ್ಯಾಪ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಮಷಿನ್ ನಾಟಿ ಅಲ್ವಾ, ಹಾಗಾಗಿ ಒಂದು ಮಷಿನ್ಗೆ ಅದು ಸಸಿ ಸಿಗ್ಲಿಲ್ಲ ಅಂದ್ರೆ ಅಲ್ಲಲ್ಲಿ ಗ್ಯಾಪ್ ಬೀಳುತ್ತೆ. ಹಾಗಾಗಿ ರೈತ ಬಾಂಧವರು ಏನ್ ಮಾಡ್ಬೇಕು ಅಂತಂದ್ರೆ, ಎಲ್ಲೂ ಒತ್ತಾಗಿ ಅಂತಂದ್ರೆ ಕರೆಕ್ಟ್ ಆಗಿ ಹತ್ತತ್ರ ಬೀಳೋ ತರ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಬೀಜನ ಎಲ್ಲಾ ಕಡೆನು ಹಾಕ್ಬೇಕಾಗುತ್ತೆ. ಮೊಳಕೆ ಬಂದಂತ ಬೀಜ ಅದ್ರ ಮೇಲೆ ಏನ್ ಮಾಡ್ಬೇಕು, ಮತ್ತೆ ಒಂದು ಪುಡಿಯಾದ ಕೊಟ್ಟಿಗೆ ಗೊಬ್ಬರನೋ ಮಣ್ಣನೋ ಅದ್ರ ಮೇಲೆ ಹಾಕಿ ಒಂದು ಬೀಜಕ್ಕೂ ಮಣ್ಣಿಗೂ ಸಿಗೋ ತರ ನಾವು ಅದ್ರ ಮೇಲೆ ಒತ್ತಬೇಕಾಗುತ್ತೆ. ಅದಾದ್ಮೇಲೆ ಬೇಗ ಮೊಳಕೆ ಬರ್ಲಿ ಅಂತ ಹೇಳಿ ನಮ್ಗೆ ಮಾಮೂಲ್ ಪದ್ಧತಿ ಇದೆ ಅಲ್ವಾ, ಅದೇ ರೀತಿ ಏನ್ ಮಾಡ್ಬೇಕು ಅಂತಂದ್ರೆ ಹುಲ್ನ ತಗೊಂಡ್ಬಿಟ್ಟು 1-4 ದಿನ ಅದನ್ನ ಮುಚ್ಚಬೇಕಾಗುತ್ತೆ. ಬಟ್ ಹುಲ್ ತಗೊಳ್ಳುವಾಗ ನಮ್ಮ ರೈತರು ಒಂದು ಕನ್ಸಿಡರ್ ಮಾಡ್ಬೇಕು, ಹುಲ್ಲಲ್ಲಿ ಹಳೆ ಭತ್ತ ಇರಬಾರ್ದು, ಯಾಕಂದ್ರೆ ಅದೇ ಹುಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಭತ್ತ ಇಲ್ಲದಂತ ಹುಲ್ನ ತಗೊಂಡ್ಬಿಟ್ಟು ಮುಚ್ಚಿಬಿಟ್ಟು ರೆಗ್ಯುಲರ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಸಂಜೆ ಸ್ವಲ್ಪ ನೀರ್ನ ಹಾಕ್ಬೇಕಾಗುತ್ತೆ. ಮೂರನೇ ಹಂತದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನಾಲ್ಕು ದಿನ ಆದ್ಮೇಲೆ ಹುಲ್ನ ತೆಗೆದಾದ್ರೆ ಆ ಭತ್ತದ ಸಸಿಗಳು ಭತ್ತ ಸಸಿ ಆಗಕ್ ಸ್ಟಾರ್ಟ್ ಆಗಿರುತ್ತದೆ. ಇಲ್ಲಿ ಮುಖ್ಯವಾಗಿ ಇನ್ನೂ ಒಂದೇನು ಅಂತಂದ್ರೆ, ಇಲ್ಲಿ 15-20 ದಿನದವರೆಗೂ ಅಥವಾ 20-25 ದಿನದವರೆಗೂ ನಾವು ನಾಟಿ ಮಾಡಕ್ಕೆ ಉಪಯೋಗ ಮಾಡಲ್ಲ. ಎಳೆ ಸಸಿಗಳನ್ನ ನಾಟಿ ಮಾಡ್ತೀವಿ ಅಂದ್ರೆ, ನಾವು 18 ದಿನ ಅಂತ ಹೇಳ್ತೀವಿ, 15-18 ದಿನದ ಸಸಿಗಳನ್ನ ನಾಟಿಗೆ ಬಳಕೆ ಮಾಡ್ತೀವಿ ಸರ್. ಅದು ನೆಕ್ಸ್ಟ್ ಯಂತ್ರಗಳ ಮೂಲಕ ಇದನ್ನ ನಾಟಿ ಮಾಡಲಾಗುತ್ತೆ. ಡಾಕ್ಟರ್ ರೇಖಾ ಅವರೇ, ಈಗ ಯಂತ್ರಗಳ ಮೂಲಕ ನಾವು ಯಾವ ರೀತಿಯಿಂದ ನಾಟಿ ಮಾಡಬಹುದು ಅಂತ ಹೇಳ್ತೀರಾ? ಇದು ಒಂದು ವೈಜ್ಞಾನಿಕವಾದ ಪದ್ಧತಿ ಎಲ್ಲಾ ಕಡೆನು ಅಂತಂದ್ರೆ, ನಮ್ಗೆ ಈ ಸಸಿಗಳ ಒಂದು ಸಂಖ್ಯೆ ಕಾಪಾಡಿಕೊಳ್ಳಕ್ಕೆ ಇದು ತುಂಬಾ ಮುಖ್ಯವಾಗಿದೆ ಅಥವಾ ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ಯಾಂತ್ರೀಕೃತ ನಾಟಿ ಯಶಸ್ಸು ಆಗೋದು ಯಾವಾಗ ಅಂತಂದ್ರೆ ಸರ್, ಮುಖ್ಯವಾಗಿ ಇಲ್ಲಿ ಭೂಮಿ ಸಿದ್ಧತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್ ನಮ್ ರೈತರಿಗೆ. ಯಾಕಂದ್ರೆ ಯಂತ್ರ ಆಗಿರೋದ್ರಿಂದ ನಾವು ಭೂಮಿನ ಯಾವಾಗ್ಲೂ ಏನು ಕೇಜ್ ವೀಲ್ ಹಾಕೊಂಡು ಒಟ್ಲು ಇದನ್ನ ಹೇಗೆ ರೆಡಿ ಕೆಸರು ಗದ್ದೆ ಮಾಡ್ಕೊಂಡು ರೆಡಿ ಮಾಡ್ಕೋತೀವಲ್ವಾ ಸರ್, ಅದೇ ರೀತಿನೇ ಇಲ್ಲಿನೇ ಸಾಂಪ್ರದಾಯಿಕವಾಗಿ ರೆಡಿ ಮಾಡ್ಕೋಬೇಕಾಗುತ್ತೆ. ಆದ್ರೆ ಇಲ್ಲಿ ಏನು ಅಂತಂದ್ರೆ, ಗದ್ದೆನ ಚೆನ್ನಾಗಿ ಉಳುಮೆ ಮಾಡಿದ ತಕ್ಷಣ ಏನ್ ಮಾಡ್ಬೇಕು ಅಂದ್ರೆ, ಸರಿಯಾಗಿ ಸಮತಟ್ ಮಾಡ್ಕೋಬೇಕು ಸರ್, ಅಂದ್ರೆ ಮಟ್ಟ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಒಂದ್ ಕಡೆ ತೆಬ್ಬು ಒಂದ್ ಕಡೆ ಉಬ್ಬು ಇತ್ತು ಅಂತಂದ್ರೆ ಮಷೀನ್ ಸರಿಯಾಗಿ ಕಾರ್ಯ ಮಾಡಲ್ಲ ಸರ್. ಹಾಗಾಗಿ ಸಮತಟ್ಟಾಗಿ ಅಂದ್ರೆ ಮಟ್ಟ ಮಾಡ್ಕೊಳ್ಳೋದು ಒಂದೇ ಪಾಯಿಂಟ್. ಎರಡನೇದೇನು ಅಂತಂದ್ರೆ ಸರ್, ಈಗ ನಾಳೆ ನಾವು ನಾಟಿ ಮಾಡ್ತೀವಿ ಯಂತ್ರ ಉಪಯೋಗಿಸ್ಕೊಂಡು ಅಂತಂದ್ರೆ, ಇವತ್ತಿನ ಹಿಂದಿನ ದಿನನೇ ಏನ್ ಮಾಡ್ಬೇಕು ಅಂತಂದ್ರೆ, ಭೂಮಿನ ರೆಡಿ ಮಾಡ್ಕೊಂಡು ಮೇಲೆ ಏನ್ ಉಳಿದಿರೋಂತ ನೀರ್ನೆಲ್ಲ ಬಸ್ತ್ ಬಿಡ್ಬೇಕಾಗುತ್ತೆ ಸರ್. ಬಸ್ತ್ರ ಅವಾಗ ಏನಾಗುತ್ತೆ ಅಂತಂದ್ರೆ, ಲೇಯರ್ ಆಗಿ ನಮ್ಮ ಮಣ್ಣು ಏನಿರುತ್ತೆ ಅದು ಕುತ್ಕೊಳ್ಳುತ್ತೆ. ಅವಾಗ ನಾವು ಯಂತ್ರಗಳ ಮೂಲಕ ನಾಟಿ ಮಾಡಿದಾಗೂ ಕೂಡ ಏನಾಗುತ್ತೆ ಅಂತಂದ್ರೆ, ಅವಾಗ ಸಸಿಗಳು ಮಣ್ಣಿಗೆ ಈಜಿಯಾಗಿ ಕಚ್ಕೊಳ್ಳುತ್ತೆ ಅಥವಾ ಹತ್ಕೊಳ್ಳುತ್ತೆ ಅಂತ. ಹಾಗಾಗಿ ಇವೆರಡನ್ನ ರೈತರು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಸರ್, ಖಂಡಿತವಾಗ್ಲು ಯಾಂತ್ರೀಕೃತ ನಾಟಿ ಯಶಸ್ಸು ಕಾಣುತ್ತೆ ಸರ್. ಒಂದು ಮಟ್ಟ ಮಾಡ್ಕೊಳ್ಳೋದು, ಎರಡನೇದು ಹಿಂದಿನ ದಿನನೇ ಹೆಸರು ಗದ್ದೆ ಮಾಡ್ಕೊಂಡು ಬಸಿಯುವಂತದ್ದು ಸರ್. ಆಮೇಲೆ ಇದರ ಒಂದು ಲಭ್ಯತೆಗೆ ಬಂದ್ರೆ, ಯಂತ್ರಗಳ ಒಂದು ಲಭ್ಯತೆಗೆ ಬಂದ್ರೆ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರದವರು ಕೂಡ ಕೃಷಿ ಯಂತ್ರಧಾರೆ ಅನ್ನೋ ಒಂದು ಹೆಸರಿನಲ್ಲಿ ಇದರಲ್ಲಿ ಬಾಡಿಗೆ ಕೊಡ್ತಕ್ಕಂತ ವ್ಯವಸ್ಥೆ ಎಲ್ಲ ಮಾಡಿತ್ತು. ಸೊ ಈಗ ಅದಲ್ದನೆ ನಮ್ಮ ಖಾಸಗಿ ಒಡೆತನದ ಅಂದ್ರೆ, ಯಾರು ಸ್ವಲ್ಪ ಚೆನ್ನಾಗಿದ್ದಾರೆ ದೊಡ್ಡ ರೈತರು, ಒಂದು ಲಭ್ಯತೆಗೆ ಬಂದ್ರೆ ಅವರಂತೂ ಸಿಕ್ಕೇ ಸಿಗುತ್ತೆ, ಅವ್ರ ಹತ್ರ ಎಲ್ಲಾ ಒಂದು ಯಂತ್ರಗಳು ಸಿಗ್ತವೆ. ಅವ್ರಿಗೆ ಅಡಿಕೆ ಕೊಯ್ಯೋದಾಗ್ಲಿ, ಅಡಿಕೆ ಒಣಗಿಸೋದಾಗ್ಲಿ, ಪ್ರೊಸೆಸಿಂಗ್ ಅಂದ್ರೆ ಸಂಸ್ಕರಣೆಗೆ ಏನೆಲ್ಲ ಬೇಕೋ ಎಲ್ಲನೂ ಸಿಗುತ್ತೆ. ಅದಲ್ಲದೆ ಈಗ ಭತ್ತಕ್ಕೆ ಬಂದ್ರೆ ಕೂಡ ಅವ್ರ ಹತ್ರ ಇದ್ದೇ ಇರುತ್ತೆ, ಇಟ್ಕೊಂಡಿರ್ತಾರೆ, ಅವರು ಬಾಡಿಗೆ ಕೂಡ ಕೊಡ್ತಾರೆ. ಸೊ ಈಗ ತಾವು ಈ ಒಂದು ವಿಚಾರ ಕುರಿತು ಯಂತ್ರಗಳ ಲಭ್ಯತೆಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಯಂತ್ರಗಳ ಲಭ್ಯತೆ ಅಂತ ಬಂದಾಗ ನೀವ್ ಹೇಳ್ತಿದ್ದು ಕರೆಕ್ಟ್ ಸರ್. ಕೃಷಿ ಯಂತ್ರಧಾರೆ ಅಂತೇಳಿ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತೇಳಿ ಗವರ್ನಮೆಂಟ್ ಮಾಡಿರುವಂತದ್ದು, ಅಲ್ಲಿ ಕೂಡ ಏನು ಅಂತಂದ್ರೆ ಬಾಡಿಗೆ ಆಧಾರಿತ ಯಂತ್ರಧಾರೆಗಳ ಮೂಲಕನು ತಗೋಬಹುದು ಸರ್. ಇನ್ನ ಅಂತಂದ್ರೆ ನಾವು ನಮ್ದು ತುಂಬಾ ಜಮೀನ್ ಇದೆ, ನಾವು ಪ್ರೋಗ್ರೆಸಿವ್ ಫಾರ್ಮರ್ಸ್, ನಾವು ತಗೋತೀವಿ ಅನ್ನೋದಾದ್ರೆ ಕೃಷಿ ಇಲಾಖೆಗಳ ಮೂಲಕ ಯಂತ್ರಗಳಿಗೆ ಸಬ್ಸಿಡಿ ಕೂಡ ಇರುತ್ತದೆ. ಸೊ ಆ ಸಬ್ಸಿಡಿ ಬಳಕೆ ಮಾಡಿಕೊಂಡು ಅದನ್ನ ತಗೊಂಡು ಬಳಕೆ ಮಾಡೋರು ಕೂಡ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾವೀಗ FPO ಅಂತ ಹೇಳ್ತೀವಿ ಸರ್, ರೈತ ಉತ್ಪಾದಕ ಸಂಘಗಳು ಅಂತ ಹೇಳ್ತೀವಿ, ಅಲ್ಲಿ ಕೂಡ ಈ ಸಬ್ಸಿಡಿಗಳ ಮೂಲಕ ತಗೊಂಡ್ಬಿಟ್ಟು ಅವರು ಕೂಡ ಎಲ್ಲಾ ರೈತರಿಗೆ ಬಳಕೆ ಮಾಡ್ಕೋಬಹುದು ಸರ್. ಅಲ್ಲಿ ಕೂಡ ತಗೊಂಡ್ಬಿಟ್ಟು ಅದನ್ನೇ ಒಂದು ಉದ್ಯಮ ರೀತಿ ಬಳಕೆ ಮಾಡ್ಕೊಂಡ್ರು ಬರುತ್ತೆ ಸರ್. ಈಗ ಹೇಳೋದಾದ್ರೆ ನಾವು ಕೃಷಿ ಯಂತ್ರಧಾರಿಗಳಲ್ಲಿ ಈಗ ಸದ್ಯ ಸಿಗೋದು ಸರ್. ಅದಲ್ಲದೆ ನಾ ಮೊದಲನೇದಾಗಿ ಹೇಳಿರೋ ಹಾಗೆ ಈ ಏನು ಧರ್ಮಸ್ಥಳ ಸಂಘ ಏನಿದೆ, ಅವರು ಏನು ಯಾಂತ್ರೀಕೃತ ನಾಟಿನೇ ಅಂತ ಹೇಳಿ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ, ಅವ್ರ ಮೂಲಕ ಕೂಡ ಮಾಡಿಸ್ಕೋಬಹುದು ಸರ್. ಈಗ ಯಾಂತ್ರೀಕೃತ ಭತ್ತ ನಾಟಿ ಮಾಡಿದಾದ್ಮೇಲೆ ಇಳುವರಿಯಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣುತ್ತಾ? ಈಗ ಸಾಂಪ್ರದಾಯಿಕ ಒಂದು ಪದ್ಧತಿಗೆ ಅನುಸರಿಸಿದರೆ ಅಥವಾ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದ್ರೆ ಇಳುವರಿಯ ಮೇಲೆ ಅಂದ್ರೆ ಸ್ವಲ್ಪ ಗುಣಮಟ್ಟದ ಇಳುವರಿ ಜೊತೆಗೆ ಹೆಚ್ಚಿನ ಇಳುವರಿ ಏನಾದ್ರೂ ಇದರಲ್ಲಿ ಪರಿಣಾಮ ಬೀರುತ್ತಂತ ಅನ್ನೋದು ಮೇಡಮ್? ಖಂಡಿತ ಸರ್, ಅಷ್ಟಾಗಿ ಇಳುವರಿ ಏನಿಲ್ಲ ಅಂದ್ರೂ ಕೂಡ ನಮಗೆ 10-12% ಅಷ್ಟು ಇಳುವರಿ ಮಟ್ಟ ಹೆಚ್ಚಿಗೆ ಆಗುತ್ತೆ ಸರ್. ಹೇಗೆ ಅಂತ ನೋಡೋದಾದ್ರೆ, ಒಂದೇದನ್ನ ಹೇಳಿದೆ ಸರ್, ಸರಿಯಾದ ಟೈಮ್ಗೆ ನಾಟಿ ಮಾಡೋದು ಕೂಡ ಒಂದು ವೈಜ್ಞಾನಿಕವಾಗಿ ಒಂದು ಹಂತ ಸರ್. ಸರಿಯಾಗಿ ಟೈಮಿಗೆ ನಾಟಿ ಮಾಡೋದ್ರಿಂದ ರೋಗ ಕೀಟದ ಬಾಧೆಯಿಂದ ತಪ್ಪಿಸ್ಕೊಳ್ಳುತ್ತೆ ಆಗಿರ. ಅದಲ್ದೇನೆ ಇನ್ನೊಂದೇನು ಅಂದ್ರೆ ಸರ್, ನಾವು ಸರಿಯಾದ ಅಂತರದಲ್ಲಿ ನಾಟಿ ಮಾಡ್ತಾ ಇರ್ತೀವಿ. ಸರಿಯಾದ ಅಂತರ ಅಂತಂದ್ರೆ ಇಲ್ಲಿ ನಾವು ಹೇಳಿದಿರೋ ಹಾಗೆ ನಾವು ಈ ಕೈ ನಾಟಿ ನಾವು ಹೆಣ್ಮಕ್ಳ ಮೂಲಕ ನಾಟಿ ಏನ್ ಮಾಡ್ತೀವಿ, ನಾಟಿ ಆಳುಗಳ ಮೂಲಕ ಒಬ್ರು ಒಂದು ಆಳಕ್ ಚುಚ್ತಾರೆ, ಒಬ್ರು ಮೇಲ್ ಚುಚ್ತಾರೆ, ಇಲ್ಲ ಅಂತಂದ್ರೆ ಇನ್ನೊಂದೇನಾಗಿರುತ್ತೆ ಅಂತಂದ್ರೆ ಸರ್, ಸರಿಯಾದ ಅಂತರ ಇರೋದಿಲ್ಲ, ಅಲ್ಲಿ ಕಳೆನಾಶಕಗಳ ಬಳಕೆ ಆಗುತ್ತೆ, ಇಲ್ಲಿ ಕಳೆ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, ಇಲ್ಲಿ ನಾವು ಸಾಂಪ್ರದಾಯಿಕ ನಾಟಿ ಮಾಡುವಾಗ ನಮ್ಗೆ ನಿಮಗೆ 20-25 ಕೆಜಿ ನಾವು ಬಿತ್ತನೆ ಬೀಜ ಬಳಕೆ ಮಾಡ್ತೀವಿ ಸರ್ ಒಂದು ಎಕರೆಗೆ. ಇಲ್ಲಿ ನಾವು 10-15 ಕೆಜಿ ಬೀಜ ಸಾಕಾಗುತ್ತೆ ಸರ್ ಒಂದು ಎಕರೆಗೆ. ಹಾಗಾಗಿ ಒಂದು 20% ಅಷ್ಟು ಬಿತ್ತನೆ ಬೀಜದಲ್ಲಿ ಉಳಿತಾಯ ಬೇಕು, ಎಲ್ಲನೂ ಸಿಗುತ್ತೆ. ಅದಲ್ಲದೆ ಈಗ ಭತ್ತಕ್ಕೆ ಬಂದ್ರೆ ಕೂಡ ಅವ್ರ ಹತ್ರ ಇದ್ದೇ ಇರುತ್ತೆ, ಇಟ್ಕೊಂಡಿರ್ತಾರೆ, ಅವರು ಬಾಡಿಗೆ ಕೂಡ ಕೊಡ್ತಾರೆ. ಸೊ ಈಗ ತಾವು ಈ ಒಂದು ವಿಚಾರ ಕುರಿತು ಯಂತ್ರಗಳ ಲಭ್ಯತೆಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಯಂತ್ರಗಳ ಲಭ್ಯತೆ ಅಂತ ಬಂದಾಗ ನೀವ್ ಹೇಳ್ತಿದ್ದು ಕರೆಕ್ಟ್ ಸರ್. ಕೃಷಿ ಯಂತ್ರಧಾರೆ ಅಂತೇಳಿ ಕಸ್ಟಮ್ ಹೈರಿಂಗ್ ಸೆಂಟರ್ ಅಂತೇಳಿ ಗವರ್ನಮೆಂಟ್ ಮಾಡಿರುವಂತದ್ದು, ಅಲ್ಲಿ ಕೂಡ ಏನು ಅಂತಂದ್ರೆ ಬಾಡಿಗೆ ಆಧಾರಿತ ಯಂತ್ರಧಾರೆಗಳ ಮೂಲಕನು ತಗೋಬಹುದು ಸರ್. ಇನ್ನ ಅಂತಂದ್ರೆ ನಾವು ನಮ್ದು ತುಂಬಾ ಜಮೀನ್ ಇದೆ, ನಾವು ಪ್ರೋಗ್ರೆಸಿವ್ ಫಾರ್ಮರ್ಸ್ ನಾವು ತಗೋತೀವಿ ಅನ್ನೋದಾದ್ರೆ ಕೃಷಿ ಇಲಾಖೆಗಳ ಮೂಲಕ ಯಂತ್ರಗಳಿಗೆ ಸಬ್ಸಿಡಿ ಕೂಡ ಇರುತ್ತದೆ. ಸೊ ಆ ಸಬ್ಸಿಡಿ ಬಳಕೆ ಮಾಡಿಕೊಂಡು ಅದನ್ನ ತಗೊಂಡು ಬಳಕೆ ಮಾಡೋರು ಕೂಡ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಾವೀಗ FPOಗಳು ಅಂತ ಹೇಳ್ತೀವಿ ಸರ್, ರೈತ ಉತ್ಪಾದಕ ಸಂಘಗಳು ಅಂತ ಹೇಳ್ತೀವಿ, ಅಲ್ಲಿ ಕೂಡ ಈ ಸಬ್ಸಿಡಿಗಳ ಮೂಲಕ ತಗೊಂಡ್ಬಿಟ್ಟು ಅವರು ಕೂಡ ಎಲ್ಲಾ ರೈತರಿಗೆ ಬಳಕೆ ಮಾಡ್ಕೋಬಹುದು ಸರ್. ಅಲ್ಲಿ ಕೂಡ ತಗೊಂಡ್ಬಿಟ್ಟು ಅದನ್ನೇ ಒಂದು ಉದ್ಯಮ ರೀತಿ ಬಳಕೆ ಮಾಡಿಕೊಂಡ್ರು ಬರುತ್ತೆ ಸರ್. ಹೀಗೆ ಹೇಳೋದಾದ್ರೆ ನಾವು ಕೃಷಿ ಯಂತ್ರಧಾರಿಗಳಲ್ಲಿ ಈಗ ಸದ್ಯ ಸಿಗೋದು ಸರ್. ಅದಲ್ಲದೆ ನಾ ಮೊದಲನೇದಾಗಿ ಹೇಳಿರೋ ಹಾಗೆ ಈ ಏನು ಧರ್ಮಸ್ಥಳ ಸಂಘ ಏನಿದೆ ಅವರು ಏನು ಯಾಂತ್ರೀಕೃತ ನಾಟಿನೇ ಅಂತ ಹೇಳಿ ಒಂದು ಯೋಜನೆ ಹಮ್ಮಿಕೊಂಡಿದ್ದಾರೆ, ಅವ್ರ ಮೂಲಕ ಕೂಡ ಮಾಡಿಸ್ಕೋಬಹುದು ಸರ್. ಈಗ ಯಾಂತ್ರೀಕೃತ ಭತ್ತ ನಾಟಿ ಮಾಡಿದಾದ್ಮೇಲೆ ಇಳುವರಿಯಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣುತ್ತಾ? ಈಗ ಸಾಂಪ್ರದಾಯಿಕ ಒಂದು ಪದ್ಧತಿಗೆ ಅನುಸರಿಸಿದರೆ ಅಥವಾ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಬೆಳೆದ್ರೆ ಇಳುವರಿಯ ಮೇಲೆ ಅಂದ್ರೆ ಸ್ವಲ್ಪ ಗುಣಮಟ್ಟದ ಇಳುವರಿ ಜೊತೆಗೆ ಹೆಚ್ಚಿನ ಇಳುವರಿ ಏನಾದ್ರೂ ಇದರಲ್ಲಿ ಪರಿಣಾಮ ಬೀರುತ್ತಂತ ಅನ್ನೋದು ಮೇಡಮ್? ಖಂಡಿತ ಸರ್, ಅಷ್ಟಾಗಿ ಇಳುವರಿ ಏನಿಲ್ಲ ಅಂದ್ರೂ ಕೂಡ ನಮಗೆ 10-12% ಅಷ್ಟು ಇಳುವರಿ ಮಟ್ಟ ಹೆಚ್ಚಿಗೆ ಆಗುತ್ತೆ ಸರ್. ಹೇಗೆ ಅಂತ ನೋಡೋದಾದ್ರೆ ಒಂದೇದನ್ನ ಹೇಳಿದೆ ಸರ್, ಸರಿಯಾದ ಟೈಮ್ಗೆ ನಾಟಿ ಮಾಡೋದು ಕೂಡ ಒಂದು ವೈಜ್ಞಾನಿಕವಾಗಿ ಒಂದು ಹಂತ ಸರ್. ಸರಿಯಾಗಿ ಟೈಮಿಗೆ ನಾಟಿ ಮಾಡೋದ್ರಿಂದ ರೋಗ ಕೀಟದ ಬಾಧೆಯಿಂದ ತಪ್ಪಿಸ್ಕೊಳ್ಳುತ್ತೆ ಆ ಗಿಡ. ಅದಲ್ದೇನೆ ಇನ್ನೊಂದೇನು ಅಂದ್ರೆ ಸರ್, ನಾವು ಸರಿಯಾದ ಅಂತರದಲ್ಲಿ ನಾಟಿ ಮಾಡ್ತಾ ಇರ್ತೀವಿ. ಸರಿಯಾದ ಅಂತರ ಅಂತಂದ್ರೆ ಇಲ್ಲಿ ನಾವು ಹೇಳಿದಿರೋ ಹಾಗೆ ನಾವು ಈ ಕೈ ನಾಟಿ ನಾವು ಹೆಣ್ಮಕ್ಳ ಮೂಲಕ ನಾಟಿ ಏನ್ ಮಾಡ್ತೀವಿ, ನಾಟಿ ಆಳುಗಳ ಮೂಲಕ ಒಬ್ರು ಒಂದು ಆಳಕ್ ಚುಚ್ತಾರೆ, ಒಬ್ರು ಮೇಲ್ ಚುಚ್ತಾರೆ. ಇಲ್ಲ ಅಂತಂದ್ರೆ ಇನ್ನೊಂದೇನಾಗಿರುತ್ತೆ ಅಂತಂದ್ರೆ ಸರ್, ಸರಿಯಾದ ಅಂತರ ಇರೋದಿಲ್ಲ, ಅಲ್ಲಿ ಕಳೆನಾಶಕಗಳ ಬಳಕೆ ಆಗುತ್ತೆ, ಇಲ್ಲಿ ಕಳೆ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, ಇಲ್ಲಿ ನಾವು ಸಾಂಪ್ರದಾಯಿಕ ನಾಟಿ ಮಾಡುವಾಗ ನಮಗೆ 20-25 ಕೆಜಿ ನಾವು ಬಿತ್ತನೆ ಬೀಜ ಬಳಕೆ ಮಾಡ್ತೀವಿ ಸರ್ ಒಂದು ಎಕರೆಗೆ. ಇಲ್ಲಿ ನಾವು 10-15 ಕೆಜಿ ಬೀಜ ಸಾಕಾಗುತ್ತೆ ಸರ್ ಒಂದು ಎಕರೆಗೆ. ಹಾಗಾಗಿ ಒಂದು 20% ಅಷ್ಟು ಬಿತ್ತನೆ ಬೀಜದಲ್ಲಿ ಉಳಿತಾಯ ಆಗುತ್ತೆ. ಅದಲ್ದೇನೆ ರೋಗದ ಕೀಟದ ಬಾಧೆ ಕಡಿಮೆ ಆಗುತ್ತದೆ, ಯಾಕಂದ್ರೆ ಸರಿಯಾದ ಅಂತರದಲ್ಲಿ ನಾಟಿ ಮಾಡಿರ್ತೀವಿ. ಗಾಳಿ ಆಡುವಿಕೆ ಮತ್ತೆ ಇದು ಇರೋದ್ರಿಂದ ನಮಗೆ ರೋಗ ಕೀಟದ ಬಾಧೆ ಕಡಿಮೆ ಆಗಿರೋದ್ರಿಂದನೂ ಕೂಡ ನಮ್ಗೆ ಏನು ಅಂತಂದ್ರೆ ಇಳುವರಿ ಮಟ್ಟ ಜಾಸ್ತಿ ಆಗುತ್ತೆ ಸರ್. ಹಾಗಾಗಿ ಇದೆಲ್ಲಾ ನೋಡ್ಕೊಂಡಾಗ ಸರಾಸರಿಯಾಗಿ ನಮ್ಗೆ 8-12% ಅಂತ ಹೇಳ್ತಾರೆ, 10% ಅಷ್ಟು ಆದ್ರೂ ಇಳುವರಿ ಹೆಚ್ಚಿಗೆ ಸಿಗುತ್ತೆ ಸರ್. ಈಗ ಆರ್ಥಿಕವಾಗಿ ನಾವು ವಿಚಾರ ಮಾಡೋದಾದರೆ ಖರ್ಚು ವೆಚ್ಚದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಖರ್ಚು ವೆಚ್ಚ ಅಂತ ನಾವು ಸರಾಸರಿಯಾಗಿ ನೋಡೋದಾದ್ರೆ ಒಂದು ಎಕರೆಗೆ ಇಲ್ಲ ಅಂದ್ರೂ ಒಂದು 4-5,000 ಅಷ್ಟು ಉಳಿಸಬಹುದು ಸರ್. ಅದನ್ನ ಹೇಗೆ ಅಂತ ನೋಡ್ತಾ ಹೋದ್ರೆ, ಮೊದಲೇದಾಗಿ ನಾವು ಅಲ್ಲಿ ಯಾವುದೇ ತರನಾದ್ರೆ ಕೆಸರುಗದ್ದೆ ಮಾಡೋದಿಲ್ಲ. ಯಾವ್ದಕ್ಕೆ ಅಂದ್ರೆ ಸಸಿ ಮಡಿ ತಯಾರಿಕೆ ಮಾಡುವಾಗ. ಈ ಸಾಂಪ್ರದಾಯಿಕ ನಾಟಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸಸಿ ಮಡಿ ತಯಾರಿಕೆ ಮಾಡುವಾಗ 2-3 ಆಳುಗಳನ್ನ ಬಳಕೆ ಮಾಡ್ತೀವಿ. ಇಲ್ಲಿ ಒಬ್ರುನೇ ಏನ್ ಮಾಡಬಹುದು ಅಂದ್ರೆ 80-100 ಟ್ರೇನ ತುಂಬುವಂತದ್ದು ಅಲ್ಲಿ ಕೂಡ ಉಳಿತಾಯ ಆಗುತ್ತೆ. ಎರಡನೇದನ್ನ ಹೇಳಿರೋ ಹಾಗೆ ಬೀಜಗಳ ಉಳಿತಾಯ, 20% ಅಷ್ಟು ಬೀಜಗಳ ಉಳಿತಾಯ ಆಗುತ್ತೆ. ಮೂರನೇದು ನೀವು ಕಳೆನಾಶಕ ಬಳಸಬೇಕು ಅಂತ ಏನಿಲ್ಲ, ಕಳೆ ತೆಗೆಯೋದ್ರಲ್ಲೂ ಉಳಿತಾಯ ಆಗುತ್ತೆ. ನಾಲ್ಕನೇದಾಗಿ ಹೇಳ್ಬೇಕು ಅಂತಂದ್ರೆ ನಿಮಗೆ ರೋಗ ಕೀಟದ ಬಾಧೆ ಕಡಿಮೆ ಆಗೋದ್ರಿಂದ ಅಲ್ಲಿನೂ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಇಳುವರಿ ಮಟ್ಟ ಕೂಡ ಜಾಸ್ತಿ ಆಗುತ್ತೆ. ಇದನ್ನೆಲ್ಲದನ್ನು ನಾವು ನೋಡಿದಾಗ ನಿಮಗೆ ಖಂಡಿತ ಒಂದು ಎಕರೆಗೆ 4-5,000 ಉಳಿತಾಯ ಮಾಡಬಹುದು ನಮ್ಮ ಸಾಂಪ್ರದಾಯಿಕ ಪದ್ಧತಿನ ಹೋಲಿಕೆ ಮಾಡಿದ್ರೆ. ಒಟ್ಟಾರೆಯಾಗಿ ಯಾಂತ್ರೀಕೃತ ಭತ್ತದ ನಾಟಿ ಕುರಿತು ಸಾರಾಂಶ ರೂಪದಲ್ಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಜಗತ್ತು ಚೇಂಜ್ ಆದಂಗೆ ರೈತ ಬಾಂಧವರು ಕೂಡ ಚೇಂಜ್ ಆಗ್ಬೇಕಲ್ವಾ? ಸೊ ಹಾಗಾಗಿ ಈಗಿರುವ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಬೇಕು ಅಂತಂದ್ರೆ ಕೃಷಿಯಲ್ಲಿ, ನಾವು ಭತ್ತದಲ್ಲಿ ಒಂದೇ ಅಲ್ಲ, ಕೃಷಿಯಲ್ಲಿ ಯಂತ್ರಗಳ ಬಳಕೆ ತುಂಬಾನೇ ಪ್ರಾಮುಖ್ಯತೆ ವಹಿಸ್ತಿದೆ. ಅದರಲ್ಲೂ ಕೂಡ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತದ ಜಮೀನು ತುಂಬಾ ಇರುವಂತದ್ದಾಗಿರೋದ್ರಿಂದ, ಪ್ರಮುಖ ಬೆಳೆ ಆಗಿರೋದ್ರಿಂದ, ಭತ್ತದಲ್ಲಿ ಯಾಂತ್ರೀಕೃತ ನಾಟಿ ಅಥವಾ ಯಂತ್ರಗಳನ್ನ ಬಳಕೆ ಮಾಡಿದ್ರೆ ಖಂಡಿತವಾಗ್ಲೂ ರೈತರಿಗೆ ಇದು ಒಂದು ವರದಾನ ಅಂತಾನೆ ಹೇಳ್ಬಹುದಾಗಿದೆ. ಯಾಕಂದ್ರೆ ಅವರಿಗೆ ಇಳುವರಿ ಮಟ್ಟನೂ ಜಾಸ್ತಿ ಆಗುತ್ತೆ, ಸರಿಯಾದ ಕಾಲದಲ್ಲಿ ಕೃಷಿ ಚಟುವಟಿಕೆಗಳಾಗುತ್ತೆ, ಅದಲ್ದೇನೆ ಅವರು ಒಟ್ಟಾರೆಯಾಗಿ ಅವರ ಆರ್ಥಿಕತೆ ಕೂಡ ಸುಧಾರಿಸೋದ್ರಿಂದ ಭತ್ತ ಒಂದು ಪ್ರಮುಖ ಲಾಭದಾಯಕವಾಗಿ ಮಾಡಬೇಕು ಅಂತಂದ್ರೆ ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಈ ರೀತಿ ವೈಜ್ಞಾನಿಕವಾಗಿ ಯಂತ್ರಗಳನ್ನ ಬಳಸಿದ್ರೆ ಖಂಡಿತ ಇದು ರೈತರಿಗೆ ಒಂದು ಲಾಭ ತಂದುಕೊಡುತ್ತೆ ಅಂತ ಹೇಳ್ಬಹುದು ಸರ್. ಕೊನೆಯದಾಗಿ ಈಗ ತಮ್ಮನ್ನ ಸಂಪರ್ಕಿಸುವುದಾದರೆ ಈ ಒಂದು ಭತ್ತದಲ್ಲಿ ಯಾಂತ್ರೀಕೃತ ನಾಟಿ ಬಗ್ಗೆ ವಿವರವಾಗಿ ಮಾಹಿತಿ ತಿಳಿದುಕೊಳ್ಳೋದಾದ್ರೆ ಅಥವಾ ನಿಮ್ಮನ್ನ ಇಲ್ಲೇ ಇರುವಕ್ಕಿ ಒಂದು ಮುಖ್ಯ ಆವರಣದಲ್ಲಿ ಭೇಟಿಯಾಗಿ ನಿಮ್ಮಿಂದ ಹೆಚ್ಚಿನ ಒಂದು ಮಾಹಿತಿ ಅಥವಾ ಹೆಚ್ಚಿನ ಒಂದು ವಿಷಯವನ್ನ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ. 8880418971. ಧನ್ಯವಾದ ಡಾಕ್ಟರ್ ರೇಖಾ ಅವರೇ. ಇದುವರೆಗೆ ತಾವು ಭತ್ತದಲ್ಲಿ ಯಾಂತ್ರೀಕೃತ ಒಂದು ನಾಟಿಯ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ಇದುವರೆಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ.